ಅವರು ಮಾಡ್ಕೋಬಹುದು. ಅಂದ್ರೆ ಬಿತ್ತನೆ ಮಾಡೋದ್ ಮುಂಚೆನೆ ಮಾಡ್ಕೋಬಹುದು ಒಂದು. ಈಗ ಆಲ್ರೆಡಿ ಅವರು ಮೇಯ್ಸ್ ಅಂದ್ರೆ ಮುಸ್ಕಿನ ಜೋಳನ ಭತ್ತ ಮಾಡಿ ನಾಶ ಆಗಿದೆ ಅಂತ ಹೇಳಿದರೆ ಅದಕ್ಕೆ ಮಾಡ್ಕೊಳಕ್ ಆಗಲ್ಲ, ಯಾಕೆಂದ್ರೆ ಅದು ಬಿತ್ತನೆ ಮಾಡಿ ನಾಶ ಆಗಿರೋದು. ಸೊ ಬಂದ ಮೇಲೆ ನಾವು ವಿಮೆ ಮಾಡ್ಕೊಳಕ್ ಆಗಲ್ಲ. ಈಗ ಏನು ಮುಂದೆ ಈಗ ಮುಂಗಾರಂಗನಲ್ಲಿ ಯಾವ್ದು ಬಿತ್ತನೆ ಮಾಡಕ್ ಹೊರಟಿರ್ತಾರೋ ಅದಕ್ಕೆ ಬಿತ್ತನೆ ಮಾಡ ಅಥವಾ ನಾಟಿ ಮಾಡಕ್ ಮುಂಚೆನೆ ಅವರು ಬಿತ್ತನೆ ವಿಮೆ ಮಾಡ್ಕೋಬಹುದು. ನಂತರ ದಿನಗಳಲ್ಲಿ ಅದನ್ನ ಬೆಳೆ ಸಮೀಕ್ಷೆ ಮಾಡ್ತಾರೆ. ಆ ಹೊಲದಲ್ಲಿ ಬೆಳೆ ಬೆಳೆದಿದೆಯೋ ಇಲ್ವೋ ಅಂತ ಸಮೀಕ್ಷೆ ನಾವು ತಾಳೆ ಮಾಡಿ ನೋಡಿ ಅವರು ಭತ್ತ ಬೆಳೆದಿದ್ರೆ ಅವರಿಗೆ ಏನು ಬೆಳೆ ಕಟಾವು ಪ್ರಯೋಗಗಳಿಂದ ಏನ್ ಬರುತ್ತೋ ಅದ್ರ ಇಳುವರಿ ಆಧಾರದ ಮೇಲೆ ಅವರಿಗೆ ಬೆಳೆ ಬೆಳೆಯೋರಿಗೆ ವಿಮೆ ಮಾಡ್ಕೊಳಕ್ ಅವಕಾಶ ಇದೆ. ಬಿಟ್ರೆ ಮಾಡೋದು ಮೇಡಮ್, ನಾನು ಮುಸ್ಕುಂಜೋಳ 15 ದಿವಸದಲ್ಲಿ ಮೇಡಮ್. ಅದೇ ಅದು ನಾಶ ಆಗಿದೆ ಅಂದ್ರಲ್ಲ ತಾವು. ನಾಶ ಆದ್ಮೇಲೆ ವಿಮೆ ಮಾಡ್ಕೊಳಕ್ಕೆ ಆಗೋದಿಲ್ವಲ್ಲ ಸರ್? ನಾವು 15 ದಿವಸ ಬಿತ್ತಿ ಒಂದ್ ಪೈದೆಲ್ಲ ತನ್ನ ಬಂದಿತ್ತು, ಒಂದಿಗ್ ಕಾಡಂದಿಗಳು ಬಂದು ಪೈನ ಮೇಲೆ ಹಾಕ್ಬಿಟ್ಟವ ಮೇಡಮ್. ಅದು ಬೇಸಿಗೆನಲ್ಲಿ ಮಾಡಿರ್ತೀರಾ ಏನು ನೀವು? ಈಗ ಈಗ ಈಗ ಈಗ ಒಂದ್ 15 ದಿವಸ ಆಯ್ತು ಮೇಡಮ್ ನಮ್ ಬಿತ್ತನೆ ಮಾಡಿ. ಅದೇ ನಾಶ ಆದ್ಮೇಲೆ ಆಗಲ್ಲ, ನೆಕ್ಸ್ಟ್ ಯಾವ್ದು ಮುಂದೆ ಬಿತ್ತ ಕೊರಡ್ತಿರೋ ಅದಕ್ಕೆ ಮಾಡಿಸ್ಕೋಬಹುದು ನೀವು. ಅಲ್ಲ ಈಗ ಮುಂದಿನ ಬೆಳೆ ಬೆಳಿಬಹುದಲ್ಲ ಪ್ರದೇಶದಲ್ಲಿ. ಭತ್ತ ಏನು ಬೆಳೆ ಕೊರಟಿದಿರೋ ಅದಕ್ಕೆ ಮಾಡಿಸ್ಕೋಬಹುದು ನೀವು. ಈಗ ಅಲ್ಲೊಂದ್ ಇಲ್ಲ ಜೋಳ ಪೈರು ಇದೆ ಅದಕ್ಕೆ ಮಾಡಿಸ್ಬೋದಾ ಇಲ್ಲ ಬೇರೆ ಬಿತ್ತ ಮಾಡ್ಬೇಕಂತ ನಾ ಕೇಳ್ತಾ ಇದ್ದೀನಿ ಮೇಡಮ್. ಈಗೇನು ಅಂದ್ರೆ 15 ದಿನ ಅಂತಂದ್ರೆ ಅದು ಚಿಕ್ಕ ಚಿಕ್ಕ ಪೈರಾಗಿರುತ್ತೆ. ಅದು ನೀವು ಇಂಡಿವಿಜುವಲ್ ಆಗಿ ನಿಮ್ಮ ಹೊಲಕ್ಕೆ ಬಂದು ಅದನ್ನ ಲಾಸ್ ಅಸೆಸ್ಮೆಂಟ್ ಮಾಡೋದಿಲ್ಲ, ಯಾಕೆಂದ್ರೆ ಆ ಗ್ರಾಮ ಪಂಚಾಯತಿ ಇಡೀ ಆಗಿ ನಾವು ಒಂದು ವಿಮಾ ಘಟಕ ಅಂತ ತಗೋತೀವಿ. ಗ್ರಾಮ ಪಂಚಾಯತಿ ಅಥವಾ ಮುಖ್ಯ ಬೆಳೆ ಆದ್ರೆ ಗ್ರಾಮ ಪಂಚಾಯತಿ ತಗೋತೀವಿ, ಮತ್ತೆ ಇತರ ಬೆಳೆ ಆದ್ರೆ ಹೋಬಳಿ ಲೆವೆಲ್ ಅಲ್ಲಿ ನಾವು ಏನು ಲಾಸ್ ನ ನಿರ್ಧಾರ ಮಾಡೋದು. ಸೊ ಹಾಗಾಗಿ ವೈಯಕ್ತಿಕವಾಗಿ ಇದನ್ನ ಮಾಡಲ್ಲ. ಹಾಗಾಗಿ ನೀವು ಮಾಡಿಕೊಂಡ್ರು ಏನು ಇದಕ್ಕೆ ಅವಕಾಶ ಇರೋದಿಲ್ಲ. ಸರಿ ಮೇಡಮ್, ವಿಷಯ ತಿಳ್ಕೊಂಡಾಗತ್ತೆ ಮೇಡಮ್. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಧನ್ಯವಾದ. ಮುಂದಿನ ಕರೆಯನ್ನ ನೋಡೋಣ. ಹಲೋ, ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮ. ಹಲೋ ಸರ್, ನಾನು ಹುಣಸೂರಿಂದ ಸುರೇಶ್ ಅಂಬಟ್ಟು. ಸುರೇಶ್ ಕೇಳಿ ಪ್ರಶ್ನೆ. ಸರ್, ಇದರ ಜೋಳ ರಾಗಿ ಭತ್ತಕ್ಕೆ ವಿಮೆ ಯಾವ ಯಾವ ತಿಂಗಳಲ್ಲಿ ಬೇಕಾದ್ರೆ ಮಾಡ್ಕೋಬಹುದು ಅಂತ ಹೇಳ್ತಾರೆ ಮೇಡಮ್? ಮುಂಚೆಲ್ಲ ಯಾವ ತಿಂಗಳು ಮಾಡ್ಕೋಬಹುದು ಅಂತ ಹೇಳ್ತಾರೆ ಹೇಳ್ತಾರೆ. ಈಗ ನಾನು ಆಗ್ಲೇ ಹೇಳ್ದಂಗೆ ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಏನು ವಿಮೆ ಮಾಡಿಸ್ಕೊಳಕ್ಕೆ ಇವಾಗ ಓಪನ್ ಆಗಿದೆ. ಎಲ್ಲ ಸಂರಕ್ಷಣೆ ಪೋರ್ಟಲ್ ಅಲ್ಲಿ ನೀವು ಹತ್ತಿರದ ಬ್ಯಾಂಕು ಅಥವಾ ಸಾಮಾನ್ಯ ಸೇವಾ ಕೇಂದ್ರಗಳು ಗ್ರಾಮವನ್ನ ಕೇಂದ್ರಗಳಲ್ಲಿ ನೀವು ಹೋಗಿ ಇನ್ಶೂರೆನ್ಸ್ ಮಾಡಿಸ್ಕೋಬಹುದು. ಜಿಲ್ಲಾವಾರು ಬೆಳೆವಾರು ಬೇರೆ ಬೇರೆ ಕೊನೆ ದಿನಾಂಕ ಇರುತ್ತೆ. ಕೆಲವೊಂದು ಬೆಳೆಗಳು ಮುಂಚಿತವಾಗಿ ಹೇಳಿ ಇಷ್ಟು ಹೌದು ಅಂದ್ರೆ ವಿಮೆನ 2% ಅಂದ್ರೆ ರೈತರು ವಿಮಾ ಮೊತ್ತದ 2% ಕಟ್ಟಬೇಕಾಗತ್ತೆ. ಉಳಿದಿದ್ದು ಪ್ರೀಮಿಯಂನ ಸರ್ಕಾರ ಎರಡು ಸರ್ಕಾರದವರು ಭರಿಸ್ತಾರೆ. ಬೆಳೆ ಜಿಲ್ಲಾವಾರು ಬೆಳೆವಾರು ಬೇರೆ ಬೇರೆ ಕೊನೆ ದಿನಾಂಕ ಇರುತ್ತೆ. ಕೆಲವೊಂದು ಬೆಳೆಗಳು ಈಗ ಬೇಗ ಕಟಾವ್ ಆಗುವಂತವು ಹೆಸರು ಉದ್ದು ಮತ್ತೆ ಎಳ್ಳು ಇಂಥವೆಲ್ಲ 30 ಜೂನ್ಗೆ ಕೊನೆಯ ದಿನಾಂಕ ಇರುತ್ತೆ. ಹಾಗೆ ವಿವಿಧ ಬೆಳೆಗಳಲ್ಲಿ ವಿವಿಧ ಬೆಳೆ ಕಟಾವು ದಿನಾಂಕ ಇರುತ್ತೆ. ಜಿಲ್ಲಾವಾರು ನೀವು ಅಲ್ಲಿ ಕೇಂದ್ರ ನಮ್ಮ ರೈತ ಸಂಪರ್ಕ ಕೇಂದ್ರ ಅನ್ನ ಸಂಪರ್ಕಿಸಿದ್ರೆ ಯಾವ್ಯಾವ ಬೆಳೆಗೆ ಏನೇನು ಯಾವ್ಯಾವ ಕೊನೆ ದಿನಾಂಕ ಎನ್ರೋಲ್ ಮಾಡ್ಕೊಳಕ್ಕೆ ಅಂತ ನಿಮಗೆ ತಿಳಿಯುತ್ತೆ. ಧನ್ಯವಾದಗಳು. ಸಾಮಾನ್ಯವಾಗಿ ಮೇಡಮ್ ಈಗ ಯಾವ್ಯಾವ ಜಿಲ್ಲೆಗಳಿಗೆ ನಮ್ಮ ರಾಜ್ಯದಲ್ಲಿ ವಿಮೆ ಮಾಡಿಸಕ್ ಅವಕಾಶ ಇದೆ? ಎಲ್ಲ 31 ಜಿಲ್ಲೆಗಳಲ್ಲೂ ಆಯಾ ಜಿಲ್ಲೆಯಲ್ಲಿ ವಿಮೆ ಮಾಡ್ಕೊಳ್ಳಕ್ ಅವಕಾಶ ಇದೆ. ಹೇಳಿ ಸರ್. ಹಲೋ, ನಮಸ್ಕಾರ. ನಾನು MTN ಕುಮಾರ್ ಅಂತ ಮಂಡ್ಯದಿಂದ ಮಾತಾಡ್ತೀನಿ. ಹೇಳಿ ಸರ್. ಬೆಳೆ ವಿಮೆ ಒಂದು ಉತ್ತಮ ಯೋಜನೆ. ಹೌದು, ಸಮರ್ಪಕವಾಗಿ ರೈತರಿಗೆ ಮಾಹಿತಿ ಸಿಗ್ತಾರ ಕೊರತೆ. ಈಗ ನಾವು ರೇಡಿಯೋದಲ್ಲಿ ಮಾಡ್ತೀರಿ, ಟಿವಿಲಿ ಮಾಡ್ತೀರಿ, ಪತ್ರಿಕೆಯಲ್ಲಿ ಬರುತ್ತೆ, ಎಲ್ಲ ಬರುತ್ತೆ. ಸಂಪೂರ್ಣ ನನಗೆ ತಿಳಿದ ಮಟ್ಟಿಗೆ 60% ರೈತರಿಗೆ ಗೊತ್ತೇ, 60-70% ರೈತರಿಗೆ ಗೊತ್ತಿಲ್ಲ. ಇದನ್ನ ಯಾವ ರೀತಿ ಸರ್ಕಾರ ತಗೊಳತ್ತೆ? ಈಗ ಮೇಡಮ್ ಬಂದಿದ್ದಾರೆ, ಮಾತಾಡ್ತಿದ್ದಾರೆ, ಸಂತೋಷ. ಆದ್ರೆ ಅದೇ ರೈತರಿಗೆ ಮಾತ್ರ ಸಂಪೂರ್ಣ ಮಾಹಿತಿ ಇಲ್ಲ.

ಕೈಗೆ ಕಂಕಣ ಕಟ್ಟೆವೋ ನಾವಿನ್ನ ಅರಿವೈ ತವ್ವ ಹರುದರೆ ನಾರೇ ಆ ಕವಯರೇ ಕಂಕಣ ಕಟ್ಟೆವೋ ನಾವಿನ್ನ ಕೈಗೆ ಕಂಕಣ ಕಟ್ಟೆವೋ ನಾವಿನ್ನ ಅರಿವೈ